ಕುಡ್ಕೊಂಡು ಹೇಳ್ರಿ. ಮೂಢ ಜಹೀ ಧನಾಗಮ ತೃಷ್ಣ ಕುರು ಸದ್ಬುದ್ಧಿ ಮನಸಿ ವಿತೃಷ್ಣ ಎಲ್ಲ ಬಸೇ ನಿಜ ಕರ್ಮೋಪಾತಂ ವಿತ್ವಂ ಕೇನ ವಿನೋದಯ ಚಿತ್ತಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಮೂಢ ಮತೇ ನಾರೀಸ್ತನ ಭರನಾಭಿದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ ಯಾವುದನ್ನ ನಾವು ತಗೊಂಡೀವಿ ಅದನ್ನ ನೀವೇ ಎಲ್ಲರೂ ಕುಡ್ಕೊಂಡು ಹೇಳ್ರಿ. ಯಾವುದನ್ನ ನಾವು ತಗೊಂಡಿಲ್ಲ ಅದನ್ನ ಹೇಳ್ಕೊಡ್ತೀನಿ ಆಮೇಲೆ ಹೇಳ್ರಿ. ಹೌದಲ್ಲ, ಇನ್ನು ನಾರೀಸ್ತನ ಬರ ಆಗಿಲ್ಲ, ಇವತ್ತು ವ್ಯಾಖ್ಯಾನ ಸ್ಟಾರ್ಟ್. ನಾರೀಸ್ತನ ಭರ ನಾಭಿದೇಶಂ ನಾರೀಸ್ತನ ಭರ ನಾಭಿದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ ಏತನ್ಮಾಂ ಸವ ಸಾಧಿ ವಿಕಾರಂ ಏತನ್ಮಾಂ ಸವ ಸಾಧಿ ವಿಕಾರಂ ಏತಂ ಮಾಂ ಸವ ಸಾಧಿ ವಿಕಾರಂ ಏತಂ ಮಾಂ ಸವ ಸಾಧಿ ವಿಕಾರಂ ಮನಸಿ ವಿಚಿಂತಯ ವಾರಂ ವಾರಂ ಮನಸಿ ವಿಚಿಂತಯ ವಾರಂ ವಾರಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಮೂಢಮತೇ ನಲಿನಿ ದಲಗತ ಜಲಮತಿ ತರಲಂ ನಲಿನಿ ದಲಗತ ಜಲಮತಿ ತರಲಂ ತತ್ವಜ್ಜೀವಿತಮತಿಶಯ ಚಪಲಂ ತತ್ವಜ್ಜೀವಿತಮತಿಶಯ ಚಪಲಂ ವಿದ್ಯುವ್ಯಾಧ್ಯಭಿಮಾನಗ್ರಸ್ತಂ ವಿದ್ಯುವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೇ. ಮನುಷ್ಯನ ಜೀವನದಲ್ಲಿ ಮೋಹ ಅನ್ನುವಂಥದ್ದು ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ. ಈ ಮೋಹ ಇವುಗಳನ್ನ ಏಷಣಾತ್ರಯಗಳು ಅಂತ ಕರೀತಾರೆ. ಸೊ ಏನು ಏಷಣಾತ್ರಯಗಳು? ವಿತ್ತೇಷಣ, ಪುತ್ರೇಷಣ, ಲೋಕೇಷಣ. ಏಷಣ ಅಂದ್ರೆ ಹೊಂದಬೇಕು, ಪಡೆದುಕೊಳ್ಳಬೇಕು ಅನ್ನುವಂತಹ ತೀವ್ರವಾದ ಆಸಕ್ತಿ. ಹೊಂದಬೇಕು, ಪಡ್ಕೋಬೇಕು, ಪಡ್ಕೋಬೇಕು, ಸಂತಾನ ಬೇಕು, ಐಶ್ವರ್ಯ ಬೇಕು, ಬೇಕು, ಲೋಕ, ಅಪಾರ್ಟ್ಮೆಂಟ್ ಬೇಕು, ಮನೆ ಬೇಕು, ಪ್ರಾಪರ್ಟಿ ಬೇಕು, ಬೇಕು, ತೀವ್ರವಾದ ಆಸಕ್ತಿ ಏಷಣ. ಈ ಮೂರು ಏಷಣಗಳಲ್ಲಿ ಪುತ್ರೇಷಣ ಅಂತೇನಿದೆಯೋ ಇದರ ಬೀಜ ದೇಹ ದೇಹಗಳ ಸಂಬಂಧದಲ್ಲಿ ಇದರ ಬೀಜ. ಆ ದೇಹ ದೇಹದ ಸಂಬಂಧ ಅದಕ್ಕೆ ಅಬ್ಸಲ್ಯೂಟ್ ಅಳತೆ ಗೋಲು ಇಲ್ಲ. ಯಾರ ದೇಹ ಎಷ್ಟು ಚಂದದ ಅನ್ಲಿಕ್ಕೆ ಯಾರೂ ಏನು ಅಲ್ಟಿಮೇಟ್ ಕನ್ಫರ್ಮೇಶನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮದುವೆ ಮಾಡ್ಕೊಳ್ಳುವ ಮದುವೆ ಮಾಡ್ಕೊಳ್ಳು ಅಂದ್ರೆ ಒಟ್ಟು ಮಾಡ್ಕೊಳ್ಳಿಲ್ಲ ಮಂಗನ ಮಗ. ಕೊನೆಗೊಂದು 15 ದಿವಸ ಊರೊಳಗೆ ಇದ್ದಿದ್ದಿಲ್ಲ, ಚಾಳ ಹಿಂಗೆ ಉದ್ದಕ್ಕೊಂದು ಚಾಳ, ಪೆಂಡಾರ್ ಚಾಳ ಅಂತ ಕರೀತ. ಈ ಕಡೆಗೆ ಒಂದು 8 ಮನೆ, ಈ ಕಡೆಗೆ ಒಂದು 8 ಮನೆ. ಚಾಳಿನೊಳಗೆಲ್ಲ ಇದ್ದವರು ಬ್ರಾಹ್ಮಣ ಚಾಳಿಯವರೇ. ಸೊ ಒಂದು 15 ದಿವಸ ಅವನು ಕಾಣಲೇ ಇಲ್ಲ ಯಾರಿಗೂ. ಆಮೇಲೆ ಅಕಸ್ಮಾತ್ ಒಂದು ಕಾರ್ಡ್ ಬಂತು ಅವನ ಪಕ್ಕದ ಮನೆಗೆ, ನಾನು ತಿರುಪತಿಯಲ್ಲಿ ಇದ್ದೀನಿ, ಮದುವೆ ಆಗಿದೆ, ಹುಡುಗಿನ ಕರ್ಕೊಂಡು ಬರ್ತಾ, ಹೆಂಡತಿ ಕರ್ಕೊಂಡು ಬರ್ತಾ ಇದ್ದೀನಿ ಅಂತ ಒಂದು ಲೆಟರ್ ಬಂತು. ಏನು ಖುಷಿ ಆಗಿರ್ಬೇಕು ಚಾಳನೊಳಗಿರೋ ಜನಕ್ಕೆ, ಭಾರಿ ಖುಷಿ. ಯಾಕಂದರೆ ಒಂದು ಎಲ್ಲರೂ ಕೂಡಿ ಇಷ್ಟು ಪ್ರಯತ್ನ ಮಾಡಿದ್ರು ಅವ್ನು ಮದುವೆ ಮಾಡಬೇಕು ಮದುವೆ ಮಾಡಬೇಕು ಅಂತ. ಎಲ್ಲ ಮೂಗು ಸೊಟ್ಟದ, ಕಣ್ಣು ಹಂಗದ, ಕಿವಿ ಹಿಂಗದ, ಕಲರ್ ಹಂಗದ, ಯಾಚರಿದ್ದಾಳ, ಗೆಡ್ಡಿದ್ದಾಳ, ಏನೇನೋ ಹೇಳ್ಕೊಂಡು ಕ್ಯಾನ್ಸಲ್ ಮಾಡ್ಕೋತನ ಬಂದಿದ್ದ. ಈಗ ಇಷ್ಟಾದ ಮೇಲೆ ಈಗ ಮಾಡ್ಕೊಂಡಾನ ಅಂತಂದ್ರೆ ಅದಕ್ಕೆ ರಂಭಾನೇ ಇರ್ಬೇಕು, ಅದಕ್ಕೆ ಘೋಷಣೆ ಇರ್ಬೇಕು, ಭಯಂಕರ ಖುಷಿ. ಆ ಖುಷಿಯೊಳಗೆ ನಾಳೆ ಬರ್ತಾನೆ, ನಾಳೆ ಬರ್ತಾನೆ, ಓಹೋಹೋ ಈಗ ಬರ್ತಾನೆ, ಇನ್ನೊಂದು ತಾಸು ಬರ್ತಾನೆ, 2 ತಾಸು ಬರ್ತಾನೆ ಅಂತೇಳಿ ಭಾರಿ ಉತ್ಸಾಹ, ಭಾರಿ ಉತ್ಸುಕತೆಯಿಂದ ಯಾರು ಕಿಟಕಿ ಆಗಿದ್ದು ನೋಡೋರು, ಯಾರು ಬಾಗಿಲ ತೆಗೆದು ನೋಡೋರು, ಸಂಧ್ಯ ಆಗಿದೆ ಈ ಬ್ರಾಹ್ಮಣರ ಚಟ ಇದು ಸಂಧ್ಯ ಆಗಿ ನೋಡ್ತಾರೆ. ಕಟ್ಟಿ ಮೇಲೆ ಕೂತಿರ್ತಾರ, ಯಾರ ಬರ್ತಾರೆ ಪುಸ್ತಕದ ಒಳಗೆ ಹೋಗ್ಬಿಡ್ತಾರೆ. ಒಳಗೆ ಹೋದವ್ರು ಹೋಗ್ತಾರನ್ನ ಇಲ್ಲ, ಒಳಗೆ ಹೋಗಿ ಬಾಗಿಲ ಆಮೇಲೆ ಬಂದ್ರ ಅವ್ರು ಹಿಂಗೆ ಬಂದ್ರ ಹೀ ಎಲ್ಲ ಹೋಗ್ತಾರ, ಏ ಇಲ್ಲಿ ಬಂದಿಲ್ಲ ಇಲ್ಲಿ ಬಂದಿಲ್ಲ, ಬೇರೆ ಯಾರೋ ಮನೆಗೆ ಬಂದಾರ, ಯಾರು ಬಂದವ್ರು ಅವರು, ಹೀ ಅವ್ರು ಯಾರು ಏನು ಗೊತ್ತಿಲ್ಲ ಏನದ, ಸುಮ್ಮನೆ ಕತೆ ಕಟ್ಟಿಬಿಡೋದ ಉದ್ದಕ್ಕೂ. ಹಂಗೆ ಎಲ್ಲರೂ ಅಗ್ದಿ ಉತ್ಸಾಹದಿಂದ ಕಿಟಕಿಯಿಂದ ನೋಡ್ತಾರೆ. ಆಗ ನೋಡ್ತಾ ಇರ್ಬೇಕಾದ್ರೆ ಟಾಂಗ ಬಂತು, ನಮ್ಮ ಕಾಲದ ಕತೆ, ಟಾಂಗ ಬಂತು, ಟಕ್ ಟಕ್ ಟಕ್ ಟಕ್ ಟಕ್ ಟಕ್ ಟಕ್ ಟಕ್ ಟಕ್ ಟಕ್, ಏ ಬಂತು ಬಂತು ಬಂತು ಬಂತು ಬಂದ್ರು, ಆದರೂ ಹೊರಗೆ ಬರಲಿಲ್ಲ. ಹಂಗೆ ಸಂಧ್ಯಾ ನೋಡ್ತಾ, ಏ ಕಾಕು ಅಂತ ಅವನು ಬಂದು ಬೀಕ ಇಸ್ಕೊಂಡ. ಆಮೇಲೆ ಒಂದೊಂದು ಸಾಮಾನ್ಯ ಸಿಗತ್ತೆ, ಎಲ್ಲರ ಏಕಾಗ್ರತೆ ಎಲ್ಲಿದೆ ಈಗ, ಒಳಗಿರುವ ರಂಭಾ ಊರ್ವಶಿ, ಆ ಮಹಾನ್ ಸುಂದರಿ ಎಷ್ಟು ಕ್ಯಾನ್ಸಲ್ ಆದಮೇಲೆ ಒಂದು ಆರಿಸಿದಾನೆ ಅಂದ್ರೆ ಅದೇ ಅಮೋಘವಾಗಿರ್ಬೇಕು ಆ ಸ್ತ್ರೀ ರತ್ನ ಅನ್ನೋಂಥ ಆಸಕ್ತಿ, ಹೇಗೆ ಉತ್ಸಾಹ. ಇಳಿಸ್ತಾನ, ಏ ಟ್ರಂಕ್ ಇಳಿಸದ, ಟ್ರಂಕ್ ಇಳಿಸಿದ, ಏ ಅದು ಇಳಿಸಿದ, ಚಾಪೆ ಇಳಿಸಿದ, ಚಾಪೆ ಇಳಿಸಿದ, ಹಿಂಗೆ ಎಲ್ಲಾನು ಒಂದೊಂದೊಂದು ಇಳಿಸ್ತಿದ್ದ, ಒಯ್ದೊಯ್ದು ತನ್ನ ಕಟ್ಟಿ ಮಾಡಿಟ್ಟಿದ್ದ ಬರ್ತಿದ್ದ. ಎಲ್ಲ ಇಳಿಸಿದ ಮೇಲೆ ಲಾಸ್ಟಿಗೆ ಈ ಸಾಮಾನು ಇಳಿಸ್ಬೇಕಾಯ್ತು. ಅದು ಒಬ್ಬನಿಗೆ ಆಗಲಿಲ್ಲ, ಆ ಟಾಂಗಳನ್ನು ಕರೆದ, ಇಬ್ಬರು ಕೂಡಿ ಒಳ ಕೈ ಹಾಕಿ ಎಳೆದ್ರೆ ಗಜಗಮನೆ ಅಂಬಾ ಊರ್ವಶಿ ಡಮಾರ್ ಅಂತ ಕೆಳಗೆ ಜಿಗರು. ನಮಗೆ ನಗು ಬರ್ತದ, ಆದ್ರೆ ಅವನಿಗೆ ಅವಳೇ ಸುರಸುಂದರಿ. ಯಾವ ವಸ್ತುವಿನಲ್ಲಿ, ಯಾವ ವ್ಯಕ್ತಿಯಲ್ಲಿ, ಯಾವ ಚರ್ಮದಲ್ಲಿ, ಯಾವ ಅಂಗಾಂಗಗಳಲ್ಲಿ ಎಷ್ಟು ಅಭಿಮಾನ ಆಗ್ತದೆ, ಎಷ್ಟು ಮೋಹ ಆಗ್ತದೆ ಅನ್ನೋದು ಅವರವರ ಫ್ಯಾನ್ಸಿ ಮೇಲೆ ಹೋಗ್ತದೆ. ಈ ಶನಾತ್ರೇಯಗಳ ಮೊದಲನೇದ್ದು ಯಾವುದು, ಪುತ್ರ ಅಂತ ಸೂಚಕ ಅಷ್ಟೇ, ಆ ಶಬ್ದ ಪುತ್ರ ಅಂತೇಳಿ ಆ ಪುತ್ರೇಶಣ ಅಂತ, ಆದರೆ ಅದು ವಾಸ್ತವಿಕವಾಗಿ ಏನು ಅಂತಂದರೆ ದೈಹಿಕ ಆಕರ್ಷಣೆ. ಅದಕ್ಕೆ ಹೇಳ್ತಾರೆ ನಾರಿ ಸ್ತನಭರ ನಾಭೀ ದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ. ಅದರೊಳಗೆ ಅವನು ಮೋಹಿತನಾಗ್ಬಿಡ್ತು. ಭಗವತ್ಪಾದರು ಹೇಳ್ತಾರೆ ಇಷ್ಟು ಸಹಿತ ತಿಳ್ಕೊಬಾರ್ದ, ಆ ಗಜಗಮನೆ ಯಾರವಳು, ಯಾರವಳು, ಆಕಿದೂ ಮದುವೆ ಆಗಿದ್ದಿಲ್ಲ, ಯಾಕೆ ಗಜಗಮನೆ ಆದಂದ ಯಾರು ಮದುವೆ ಮಾಡ್ಕೊಂಡಿದ್ದಿಲ್ಲ, ನೀ ಮಾಡ್ಕೊಂಡು ಅದು ನಿನಗೆ ಸುರಸುಂದರಿ. ಆದ್ರೆ ಅವಳು ಯಾರು? ಏತತ್ ಮಾಂಸ ವಿಕಾರ, ಏತನ್ ಮಾಂಸ ವಿಕಾರ, ತಪ್ಪಿದೆ. ಮಾಂಸ ಮತ್ತು ವಿಕಾರಗಳಿಂದ ಕೂಡಿದಂತಹ ಶರೀರ. ಏತನ್ ಮಾಂಸ ವಸಾದಿ ವಿಕಾರಂ, ಅಲ್ಲಿಲ್ಲ ಹಂಗೆ. ಏತನ್ ಮಾಂಸ ವಸಾದಿ ವಿಕ ಆದಿ ವಿಕಾರಂ, ಮಾಂಸವದ ಆದಿ ವಿಕಾರ. ಏತನ್ ಮಾಂಸವತ್ ಆದಿ, ಮಾಂಸವತ್ ಆದಿ ವಿಕಾರ. ಏತತ್ ಮಾಂಸ ಇತ್ಯಾದಿ ವಿಕಾರಗಳಿಂದ ಕೂಡಿದ ಗಟ್ಟಿ, ಏನು ಗಟ್ಟಿ? ಮಾಂಸ, ಮೂಳೆ, ರಕ್ತ ಇವುಗಳನ್ನು ತುಂಬಿಕೊಂಡಿದೆ, ಅವುಗಳ ಗಟ್ಟಿ. ಇದನ್ನು ನಾವು ಇವತ್ತು ಅಭ್ಯಾಸ ಮಾಡಿದ್ವಿ ಮಧ್ಯಾಹ್ನ. ಸಂಘಾತ, ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳ ಸಂಘಾತ, ಜೊತೆಗೆ ಚೈತನ್ಯದ ಆಭಾಸ. ಆಫ್ಟರ್ ಆಲ್ ಏನಿದು ಭಾಳ ಚಂದಿದೆ. ಈ ಹುಬ್ಬಳ್ಳಿ ಕೆ ಎಮ್ ಸಿಯಲ್ಲಿ ವರ್ಷಕ್ಕೊಂದ್ಸಲ ಅವಾಗ ಮಾಡ್ತಿದ್ರು, ಈಗೇನು ಮಾಡ್ತಾರೋ ಗೊತ್ತಿಲ್ಲ, ಮೆಡಿಕಲ್ ಎಕ್ಸಿಬಿಷನ್. ಸೊ ಒಂದೊಂದು ಕೋಣೆಯಲ್ಲೂ ಕೂಡ ಒಂದೊಂದು ಥರದ ಪ್ರದರ್ಶನ. ಏನು ಪ್ರದರ್ಶನ? ಡೆಡ್ ಬಾಡಿ ಪ್ರದರ್ಶನ. ಈ ದೇಹ ಹಂಗದ, ಈ ದೇಹ ಹಿಂಗದ, ಈ ದೇಹಗಳು ಹಿಂಗದ, ಮೊದಲನೇ ತಿಂಗಳ ಮಗು ಹಿಂಗಿರ್ತದೆ, ಎರಡನೇ ತಿಂಗಳ ಮಗು ಹಿಂಗಿರ್ತದೆ, ಮೂರನೇ ತಿಂಗಳ ಮಗು ಹಿಂಗಿರ್ತದೆ, ಆಮೇಲೆ ಹಾವು ಹಿಂಗಿರ್ತಾವೆ, ಕಪ್ಪೆ ಹಿಂಗಿರ್ತಾವೆ, ಇದನ್ನೆಲ್ಲ ಎಕ್ಸಿಬಿಷನ್. ಬಯಾಲಜಿ ಫಿಸಿಯಾಲಜಿ ಎಲ್ಲನೂ ಇರ್ತದೆ. ಕೊನೆಗೆ ಬಂದರೆ ಅಲ್ಲಿ ಎರಡು ಕೋಣೆ ಇರ್ತವೆ, ಗಪ್ಪಂತ ಕ್ಲೋರಿನ್ ವಾಸನೆ ಗಟ್ಟಿಯಾಗಿ ಬರ್ತಿರ್ತದೆ. ಆ ವಾಸನೆ ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ಏನಂತ ಹಾಕಿರ್ತಾರೆ ಅಂದರೆ, ಇದು ನೀನು ಬೋರ್ಡ್ ಹಾಕಿ ಬಾಗಲ ಬೋರ್ಡ್, ಇದು ನೀನು, ಇದು ನೀನು ಅನ್ಕೊಳ್ಳಿ ಎಲ್ಲರಿಗೂ. ಹೇ ಹಂಗ್ರೆ ಏನೋ ಕನ್ನಡಿ ಇಟ್ಟಾರೋ ಏನೋ, ಏನು ವಿಶೇಷನೋ ಏನೋ ನೋಡೋಣ. ಆ ಬಾಗಿಲ ಒಬ್ಬೊಬ್ಬರೇ ತೆಗೆದು ಹೋಗ್ಬೇಕು, ಒಬ್ಬೊಬ್ಬರು ಹೋಗ್ಬೇಕು, ಒಬ್ಬೊಬ್ರು ಹೊರಬರ್ಬೇಕು. ಬಾಲ ತೆಗೆದು ಒಳಗೆ ಹೋಗ್ತಾನೆ, ಗಬ್ಬಂತ ವಾಸನೆ ಅಲ್ಲಿ ಇಡೀ ದೇಹವನ್ನು ಕೊಯ್ದು ಒಂದೊಂದು ಅಂಗವನ್ನೇ ಬೇರೆ ಮಾಡಿ ಇಟ್ಟಿರ್ತಾರೆ. ಕರಳು ಬೇರೆ ಮಾಡಿರ್ತಾರೆ, ಲಿವರ್ ಬೇರೆ ಮಾಡಿರ್ತಾರೆ, ಕಿಡ್ನಿ ಬೇರೆ ಮಾಡಿರ್ತಾರೆ, ಹೃದಯ ಬೇರೆ ಮಾಡಿರ್ತಾರೆ. ಇದು ನೀನು ಹೊರಬರ್ತ ಕೇಳ್ಕೊಳ್ರಿ ಮಜಾ ಅದು. ಏತತ್ ಮಾಂಸವಸಾದಿ ವಿಕಾರ, ಇದೆಲ್ಲ ಏನಿದು ಅನ್ನೋದಕ್ಕೆ ಇದು ಉದಾಹರಣೆ. ಏನದ ಅಲ್ಲಿ ಅಷ್ಟೇ. ಆ ನಂತರ ಮುಂದಿನ ಕೋಣೆಗೆ ಹೋದ್ರೆ ಇದು ನಿನ್ನ ಬೆಲೆ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ. ಇದು ನಿನ್ನ ಬೆಲೆ, ನನ್ನ ಬೆಲೆ, ಈ ನನ್ನ ಬೆಲೆ ಇವ್ರು ಯಾರಿಗೆ ಕಟ್ತಾರೆ? ನಮ್ಮ ಸರ್ಕಾರಕ್ಕೆ ನನ್ನ ಬೆಲೆ ಕಟ್ಟಲಿಕ್ಕೆ ಆಗಿಲ್ಲ ಇನ್ನೂ ತನಕ, ನನ್ನ ಬೆಲೆ ಇವ್ರು ಹೆಂಗೆ ಕಟ್ತಾರೆ? ಬಾ ತೋರಿಸ್ತೇವಪ್ಪ ನಿನ್ನ ಬೆಲೆ ಅಷ್ಟು. ಅಲ್ಲಿ ಒಳಗೆ ಹೋಗ್ಕೊಳ್ಳೆ ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ, ಏನು ನಿನ್ನ ಶರೀರದಲ್ಲಿ ಎಷ್ಟು ಫಾಸ್ಫರಸ್ ಇದೆ, ನಿನ್ನ ಶರೀರದಲ್ಲಿ ಎಷ್ಟು ಆಮ್ಲಜನಕ ಇದೆ, ನಿನ್ನ ಶರೀರದಲ್ಲಿ ನೈಟ್ರೋಜನ್ ಎಷ್ಟಿದೆ, ನಿನ್ನ ಶರೀರದಲ್ಲಿ ಯಾವ್ಯಾವ ಮಿನರಲ್ಸು ಎಷ್ಟೆಷ್ಟು ಗ್ರಾಮ್ ಇವೆ, ಒಂದೊಂದು ಗ್ರಾಮ್ಗೆ ಅದ್ರ ಬೆಲೆ ಎಷ್ಟಾಗ್ತದೆ, ಎಲ್ಲ ಸೇರಿಸಿ ನಿನ್ನ ಬೆಲೆ 68 ಪೈಸ. ಆಗಿನ ಕಾಲಕ್ಕೆ ಬೆಲೆ, ಇದ್ರ ಬೆಲೆ ಎಷ್ಟು? 68 ಪೈಸ. ಈಗ 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಆಗಿರ್ಬೋದು. ಇದು ನಿನ್ನ ಬೆಲೆ. ಇದನ್ನು ನೀ ಗುರುತಿಸ್ಬಿಟ್ರೆ ನಿನಗೆ ಮತ್ತೆ ಎಂದೂ ಈ ದೇಹದಲ್ಲಿ ಮೋಸ ಆಗುವ ಮೋಹ ಆಗುವ ಚಾನ್ಸೇ ಇಲ್ಲ. ಏತತ್ ಮಾಂಸ ವಸಾದಿ ವಿಕಾರಂ ಅನ್ನುವುದನ್ನು ಮನಸ್ಸಿ ವಿಚಿಂತೆಯ ವಾರಂ ವಾರಂ, ಮತ್ತೆ ಮತ್ತೆ ಮನಸ್ಸಿನಲ್ಲಿ ಇದರ ಬಗ್ಗೆ ನೀನು ಚಿಂತನೆಯನ್ನು ಮಾಡು. ಏನು ಮಾಡ್ತೀಯ ಡುಕುರಂಕರ್ಣೆ, ಅದು ಏನು ನಿನಗೆ ಈ ಮರಣದಿಂದ ಬಿಡುಗಡೆ ಮಾಡೀತಾ? ಇವತ್ತ ಮರಣ ನಿನ್ನ ಸಾನ್ನಿಧ್ಯಕ್ಕೆ ಬಂದಿದ್ದಾದ್ರೆ ನೀ ಅದರಿಂದ ಬಿಡುಗಡೆ ಹೊಂತೀಯ ಈ ಮಂತ್ರದಿಂದ? ಅದ್ರ ಬದಲು ಚಿಂತನೆ ಮಾಡು, ವಾರಂ ವಾರಂ ಚಿಂತನೆ ಮಾಡು. ಇವು ಯಾವೂ ಕೂಡ ಸ್ಥಿರವಾಗಿ ನಮ್ಮ ಜೊತೆಗೆ ಇರುವಂಥದ್ದಲ್ಲ. ಅವುಗಳಿಂದ ಹೊರಗೆ ಬಾ, ಮನಸ್ಸು ವಿಚಿಂತೆಯ ವಾರಂ ವಾರಂ. ನಲ್ಲಿ ನೀ ದಲಗತ ಜಲಮತಿ ತರಲಂ, ನಲಿನಿ ದಲಗತ ಜಲಂ ಅತಿ ತರಲಂ, ನಲಿನಿ ದಲಗತ ಜಲಮತಿ ತರಲಂ, ತತ್ವಜ್ಜೀವಿತಮತಿಶಯ ಚಪಲಂ, ನಲಿನಿ ದಲಗತ ಜಲಮತಿ ತರಲಂ, ತತ್ವಜ್ಜೀವಿತಮತಿಶಯ ಚಪಲಂ. ವಿಧ್ಯುವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ, ವಿಧ್ಯುವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ, ಭಜ ಗೋವಿಂದಂ ಭಜ ಗೋವಿಂದಂ ಸಂಪ್ರಾಪ್ತೇ ಸನ್ನಿಹಿತೇ ಕಾಲೇ. ಅವ ಶಬ್ದ ನೋಡ್ಕೊಡ್ರಿ, ನಲಿನಿ ದಲಗತ ಜಲಂ ಅತಿ ತರಲಂ, ನಲಿನಿ ದಲಗತ ಜಲಂ ಅತಿ ತರಲಂ, ತತ್ವತ ಜೀವಿತಂ ಅತಿಶಯ ಚಪಲಂ. ವಿಧಿ ವ್ಯಾಧಿ ಅಭಿಮಾನಗ್ರಸ್ತಂ, ವಿಧಿ ವ್ಯಾಧಿ ಅಭಿಮಾನಗ್ರಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ, ಲೋಕಹತಂ ಚ ಸಮಸ್ತಂ. ಏನಂತಾರೆ, ನಲಿನಿ ದಲಗತ ಜಲಂ ಅತಿ ತರಲಂ. ನಲಿನಿ ಅಂದ್ರೇನು? ಕಮಲ. ನಲಿನಿಯ ದಳ ಅಂದ್ರೆ ಕಮಲದ ಪಕಳಿ, ಎಲೆ ಅಲ್ಲ ಪತ್ರ ಅಲ್ಲ. ಕಮಲ ಪತ್ರ ಬೇರೆ, ಕಮಲ ದಳ ಬೇರೆ. ಆ ಪಕಳಿ ನಲಿನಿ ದಲಗತ, ಆ ಕಮಲದ ದಳದ ಮೇಲೆ ಇಬ್ಬನಿಯ ಒಂದು ಹನಿ ಇದ್ದದ್ದೇ ಆದರೆ, ಕಮಲದ ಪತ್ರದ ಮೇಲೆ ಇದ್ದದ್ದಾದರೆ ಹೇಳಬಹುದು, ಏ ಇನ್ನೂ ಈಗಿನ್ನು ಬಿಸಿಲು ಮೇಲೆ ಬರ್ತಾ ಇದೆ, ಇನ್ನೊಂದು ತಾಸು ಎರಡು ತಾಸು ಇದು ಹನಿ ಹಿಂಗಾಗಿ ಇರಬಹುದು ಅಂತ. ಡ್ಯೂ ನಾವು ಕರಿತೀವಿ, ಡ್ಯೂ ಅಂತೆ, ಡ್ಯೂ ಡ್ರಾಪ್ ಅಂತ ಕರಿತೀವಿ, ಅದು ಇರಬಹುದು ಅಂತ ಹೇಳ್ತೀವಿ, ಹೌದಾ? ಆದರೆ ಆ ಕಮಲದ ದಳದ ಮೇಲೆ ಇರ್ತದಲ್ಲ, ಅದು ಎಷ್ಟೊತ್ತಿರ್ತದೆ? ನಲಿನಿ ದಲಗತ ಜಲಂ ಅತಿ ತರಲಂ, ಅನ್ಪ್ರಿಡಿಕ್ಟಬಲ್. ಅದು ಯಾರು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾರು ಅದರ ಭವಿಷ್ಯವನ್ನು ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಹೇಳ್ತಾರೆ, ತದ್ವತ ಹೇಗೋ ಹಾಗೆ ಜೀವಿತಂ ಅತಿಶಯ ಚಪಲಂ. ಅದಕ್ಕೆ ಹೇಳ್ತಾರೆ ಮನೆಯಾಗ ಹೊರಗೆ ಹೊರಟ್ರೆ, ಹೋಗಿ ಹೋಗಿ ಬರ್ತೀವಿ ಅಂತ ಹೇಳಪ್ಪ, ಹೋಗಿ ಬರ್ತೀನಿ ಅಂತ ಹೇಳಪ್ಪ, ಹೋಗ್ತೀನಿ ಅಂತ ಹೇಳಬೇಡು, ಹೋಗಿ ಬರ್ತೀನಿ ಅಂತ ಹೇಳು ಅಂತ ಯಾಕೆ ಹೇಳ್ತಾರೆ? ಯಾಕೆರೆ ಹೋಗೋದು ಭಾರಿ ಚಂಚಲ, ನೀವು ಏನು ಗ್ಯಾರಂಟಿಪ್ಪ? ಸುಮ್ಮನೆ ಎಟ್ಲಿ ಮನಸ್ಸಿಗೆ ಸಮಾಧಾನ ಆಗ್ತದೆ? ಹೋಗಿ ಬರ್ತೀನಿ ಅಂತ ಹೇಳೋಗ್ಯಾನ ಬರ್ತಾನೆ, ಬರ್ತೀನಿ ಅಂತ ಹೇಳೋಗ್ಯಾನ ಬರ್ತಾನೆ, ಬರ್ತೀನಿ ಅಂತ ಹೇಳೋಗ್ಯಾನ ಬರ್ತಾನೆ, ಹೌದಾ? ನಾವು ಸಮಾಧಾನ ಮಾಡ್ಕೋತೀವಿ. ಯಾರು ಬರೋದು ಯಾರಿಗೂ ಗ್ಯಾರಂಟಿ ಇಲ್ಲ, ಯಾರು ಹೋಗೋದು ಯಾರಿಗೂ ಗ್ಯಾರಂಟಿ ಇಲ್ಲ. ಎಲ್ಲ ಮುಗಿದು ಕರ್ಕೊಂಡು ಹೋಗ್ರಿ ಮುದುಕಿನ ಅಂತ ಕೇಳಿಸ್ಬಿಡ್ತಾರೆ. 84 ವರ್ಷ ಮುದುಕಿ ಪಾಪ ಮನೆಗೆ ಬರ್ತದೆ, ಕರ್ಕೊಂಬರ್ತಾರೆ, ಬಿದ್ಕೊಳ್ಬೆ ಅಂತ ಒಂದು ಕಾಟ್ ಮೇಲೆ ಹಾಕ್ತಾರೆ. ಅದು 8 ವರ್ಷ ಆದರೂ ಸಾಗಿದೆ, ಅವನು ಡಾಕ್ಟರ್ ಮುಗಿದ ಕಲಿ ಹೋಗ್ತಾರೆ. ಹಾಂ, ಆಮೇಲೆ ಇನ್ನೊಂದು ಇಂಥ ಕೇಸ್ ಆಪೋಸಿಟ್ ಕೇಸ್ ಏನು ಅಂತಂದರೆ ಏನಾಗಿಲ್ಲ ಅವರಿಗೆ, ಫಸ್ಟ್ ಕ್ಲಾಸ್ ಆಗಿದ್ದಾರೆ, ತೊಗೊಂಡೋಗ್ರಿ ಮನೆಗೆ, ಏನಾಗಿಲ್ಲ ಹೋಗ್ರಿ ಮನೆಗೆ. ತೊಗೊಂಡು ಹೋಗೋದ್ರಿಗೆ ದಾರಿಯಾಗೆ ಡಮಾರ್ ಅಂದ್ಬಿಡ್ತ, ಅತಿ ಚಂಚಲ ಅತಿ ತರಲಂ ಜೀವಿತಂ ಅತಿಶಯ ಚಪಲಂ. ಆಫ್ಟರ್ ಆಲ್ ಏನಪ್ಪ ಈ ಶರೀರ, ಇನ್ನು ಅದೇ ಮುಂದುವರೆದದೆ. ಯಾವುದು ಶರೀರದಲ್ಲಿ ದೇಹಾಭಿಮಾನ ಮೋಹ. ವಿದ್ಧಿ ಯು ಪ್ಲೀಸ್ ಲೆಟ್ ನೋ, ನಿನಗಿದು ಸ್ಪಷ್ಟ ಗೊತ್ತಿರಲಿ, ವ್ಯಾಧಿ ಅಭಿಮಾನಗ್ರಸ್ತಂ. ವ್ಯಾಧಿ ಅಭಿಮಾನ ಏನು, ಲೋಕದೊಳೆಲ್ಲೆಡೆ ತುಂಬಿವೆ ತುಳುಕಿವೆ, ಲೋಕದೊಳೆಲ್ಲೆಡೆ ತುಂಬಿವೆ ತುಳುಕಿವೆ ರೋಗ ರುಜಿ ಮದ ಶೋಕಗಳು. ಎಲ್ಲರೂ ಇವುಗಳ ಮಧ್ಯದಲ್ಲಿಯೇ ಜಾತ್ರೆ ಮಾಡಿಕತ್ತಿರ್ತಾರೆ. ಅಲ್ಲಿ ನೀವು ಫಿಸಿಕಲ್ ಜಾತ್ರೆನೂ ಹಂಗೆ, ಅಲ್ಲಿ ಹೋಗ್ರಿ, ಆ ನೊಣಗಳು, ಹಾರಾಟಗಳು, ರೋಗ ರುಜಿ, ಅಲ್ಲಿ ಜನ ಹಾರಾಡೋದು ಮದ. ಸೈಕಲಾಜಿಕಲಿ ನಮ್ಮ ಜಾತ್ರೆ ಕೊಡೋವಾಗ ಏನದೆ, ರೋಗ ರುಜಿ ಮದ ಶೋಕ್ ತುಂಬಿವೆ ತುಳುಕಿವೆ, ಎಲ್ಲ ತುಂಬಿ ತುಳುಕಿಗತ್ತ. ಅದನ್ನ ಹೇಳ್ತಾರೆ ಏನು, ವಿದ್ಧಿ ವ್ಯಾಧಿ ಅಭಿಮಾನಗ್ರಸ್ತಂ ಲೋಕಂ ಶೋಕ ಹತಂಚ ಸಮಸ್ತಂ. ಎಲ್ಲವೂ ಕೂಡ ಶೋಕದಿಂದ ಕೂಡಿದೆ, ದುಃಖದಿಂದ ಕೂಡಿದೆ, ನೋವಿನಿಂದ ಕೂಡಿದೆ, ಎಲ್ಲೆಲ್ಲಿಯೂ ಮುಳ್ಳಿನ ಹಾಸಿಗೆಯಿಂದ ಕೂಡಿದೆ ಅನ್ನುವುದನ್ನು ಗುರುತಿಸು. ಹೇಡಿ ಹೆಂಗೆ ನಿನಗೆ ಓಡೋದಂತ ಹೇಳಿಲ್ಲ, ಹೆದರ್ಕೋ ಅಂತ ಹೇಳಿಲ್ಲ, ನಿನಗೆ ಗುರುತಿಸ್ಲಿಕ್ಕೆ ಏನು ಹೋಗ್ತದೆ, ಗುರುತಿಸು, ಒಪ್ಕೋ. ರಾಮಕೃಷ್ಣ ಪರಮಹಂಸರ ಎಕ್ಸಾಂಪಲ್, ಹುಲಿ ಬೆನ್ನತ್ತದೆ, ಹಿಂದೆ ನೋಡ್ತಾನೆ ಮುಂದೆ ಓಡ್ತಾನೆ, ಹಿಂದೆ ನೋಡ್ತಾನೆ ಮುಂದೆ ಓಡ್ತಾನೆ, ಹಿಂದೆ ನೋಡಿ ಮುಂದೆ ಓಡುವಾಗ ಕತ್ತಲೆಯ ಒಂದು ಬಾವಿಯಲ್ಲಿ ಧಮಾರ ಬಿದ್ದ ತಕ್ಷಣ ಅಯ್ಯಪ್ಪ ಸತ್ನ್ಯೋ ಸತ್ನ್ಯೋ ಅಂದ್ಕೊಂಡು ಏನೋ ಹಿಡ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ, ಅವನ ಕೈಗೊಂದು ಹಗ್ಗ ಸಿಗುತ್ತೆ, ಅದು ಒಂದು ಬಳ್ಳಿ. ಆ ಬಳ್ಳಿಯನ್ನು ಹಿಡ್ಕೊಂಡು ಭಯಗ್ರಸ್ತನಾಗಿ ತೂಗಾಡ್ತಾ ಇರ್ತಾನೆ, ಅಪ್ಪ ದೇವರೇ ಒಂದು ಬಳ್ಳಿಯನ್ನಾದರೂ ನನ್ನ ಸಹಾಯ ಕೊಟ್ಟಲಪ್ಪ ಅಂತ. ಆಮೇಲೆ ಅದನ್ನ ಹಿಡ್ಕೊಂಡು ಮ್ಯಾಲೆ ಹೋಗಿ ಪ್ರಯತ್ನ ಮಾಡ್ತಾನೆ, ಆ ಬಳ್ಳಿ ಹಿಡಿದು ಮ್ಯಾಲೆ ಹೋಗೋ ಪ್ರಯತ್ನ ಮಾಡ್ತಾನೆ, ಮೇಲೆ ಹೋಗುವಾಗ ನೋಡ್ತಾನೆ ಅದೇನು ಹುಲಿ ಬೆನ್ನತ್ತು ಬಂದಿತ್ತಲ್ಲ, ನೀವು ಬಂದ್ರೆ ಬಾ ಮ್ಯಾಲೆ ನಾ ಹಿಡ್ಕೊಂಡು ನಿಂತೇನೆ ಅಂತ ಹೇಳಿ. ಅಯ್ಯಪ್ಪ ಹೆಂಗೆ ಹೋಗಿ ಮ್ಯಾಲೆ, ಹಂಗಾಗಿ ಕೆಳಗೆ ಹೋಗ್ಬಿಟ್ರೆ ಆತು, ಇದೇ ಬಳ್ಳಿ ಹಿಡ್ಕೊಂಡು ಕೆಳಗೆ ಹೋದ್ರೆ ಆತು ಅನ್ನೋಲ್ಲ, ಕೆಳಗೆ ನೀರಾಗಿಲ್ಲ ಮಾಮ್ಯಾಗ, ಎಲ್ಲಿ ಹೋಗ್ತಾನ, ಕೆಳಗೆ ಹೋದ್ರೆ ನೀರಿಲ್ಲ, ಮ್ಯಾಲೆ ಹೋದ್ರೆ ಹುಲಿ ಕಾಯ್ತಾ ಇದೆ, ಅವ್ನು ತೂಗಾಟಕ್ಕೆ ಹತ್ಬಿಡ್ತಾನೆ. ಹಾಗೆ ತೂಗಾಡ್ತಾ ಇರಬೇಕಾದ್ರೆ ಜೇನು ನೊಣಗಳ ಗೂಡಿಗೆ ಆ ಬಳ್ಳಿ ಬಡ್ದು ಬಿಡ್ತದೆ, ಎಲ್ಲ ಜೇನುಗಳು ಏನ್ಮಾಡ್ತವೆ, ಇವನ ಮೈ ಮೇಲೆಲ್ಲ ಬರ್ತವೆ. ಅವ್ಗ ಅಯ್ಯಪ್ಪ ನಾ ಸತ್ತೆ ಪಾರು ಮಾಡ್ರೋ, ನಾನು ಪಾರು ಮಾಡ್ರೋ ಅಂತ ಬಾಯಿ ತೆಗಿತಾನೆ. ಆ ಜೇನು ತುಪ್ಪ ನಾನು ಇಟ್ಟಪ್ಪ ಹಾಕನು, ಅಬ್ಬಾ ಏನು ರುಚಿಯಾಗಿದೆ ಜೇನು ತುಪ್ಪ, ಸುತ್ತಮುತ್ತಲು ಏನಿದೆ ಸಾವು ಕುಣಿತಾ ಇದೆ, ಪ್ರತಿ ಕ್ಷಣವೂ ಸಾವಿನ ಬಾಯಿ ತಕ್ಕೊಂಡಿದೆ. ಇವುಗಳ ಮಧ್ಯದಲ್ಲಿ ಇವನು ಅತ ತಸ್ಯ ಭಯಂ ಭವತಿ, ಭಯಗ್ರಸ್ತನಾಗಿಬಿಟ್ಟಿದ್ದಾನೆ ಈಗ, ಆದರೂ ಕೂಡ ಅದರ ಮಧ್ಯದಲ್ಲಿ ಆ ಆನಂದದ ರುಚಿಯನ್ನು ಅನುಭವಿಸುವಂಥ ಆಸಕ್ತಿಯೂ ಹೋಗಿಲ್ಲ. ಏನು ಆನಂದ ಅದು, ಅದು ಆನಂದನ, ಅದೇನು ಸುಖಾನ, ಎಲ್ಲಿದೆ ಸುಖ? ಆ ಕಡೆಗೆ ಹುಲಿ ಬಾಯಿ ತೆಗೆದದೆ, ಈ ಕಡೆಗೆ ಬಿದ್ದರೆ ಹಾಳು ಬಾವಿಗಳು ಬೀಳ್ತೀಯ ನೀನು, ಎಲ್ಲ ಯಾವ ಪ್ರಕಾರವಾದ ನಿನಗೆ ರಕ್ಷಣೆಯೂ ಇಲ್ಲ. ಇವುಗಳ ಮಧ್ಯದಲ್ಲಿ ಹೇಗೆ ಒದ್ದಾಡ್ತಾ ಇದ್ದೇವೋ ಹಾಗೆ ಲೋಕಂ ಶೋಕ ಹತಂಚ ಸಮಸ್ತಂ, ಸಮಸ್ತಂ ಲೋಕಂ ಶೋಕ ಹತಂ, ಸಮಸ್ತಂ ಲೋಕಂ ಶೋಕ ಹತಂ, ಈ ಲೋಕವೆಲ್ಲವೂ ಕೂಡ ಶೋಕದಿಂದ ದುಃಖದಿಂದ ನೋವಿನಿಂದ ಕೂಡಿದೆ ಅನ್ನುವಂಥದ್ದು. ಆದ್ದರಿಂದ ಹೇ ಮುದುಕ, ಆ ಡುಕುರುಂಕರನೆ ಬಿಡು, ಏನು ಮಾಡಬೇಕು, ಭಜ ಗೋವಿಂದಂ ಭಜ ಗೋವಿಂದಂ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕುರುಂ ಕರಣೆ ಯಾವದ್ ವಿತ್ತೋಪಾರ್ಜನ ಸಕ್ತಃ ತಾವನ್ ನಿಜ ಪರಿವಾರೋ ರಕ್ತಃ ಪಶ್ಚಾತ್ ಜೀವತಿ ಜರ್ಜರ ದೇಹೇ ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ ಯಾವದ್ ವಿತ್ತೋಪಾರ್ಜನ ಸಕ್ತಃ ತಾವನ್ ನಿಜ ಪರಿವಾರೋ ರಕ್ತಃ ಪಶ್ಚಾತ್ ಜೀವತಿ ಜರ್ಜರ ದೇಹೇ ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂರಮತೆ. ಯಾವತ್ ವಿತ್ತ ಶಬ್ದ ನೋಡ್ಕೊಡ್ರಿ, ಯಾವತ್ ವಿತ್ತ ಉಪಾರ್ಜನ ಸಕ್ತ ತಾವತ್ ನಿಜ ಪರಿವಾರೋ ರಕ್ತ. ನಿಜ ಪರಿವಾರ ರಕ್ತ. ಪಶ್ಚಾತ್ ಜೀವತಿ ಜರ್ಜರ ದೇಹೇ ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ. ವಿತ್ ಅಂದ್ರ ಐಶ್ವರ್ಯ, ಹಣ, ಸಂಬಳ. ಯಾವತ್ ವಿತ್ತ ಉಪಾರ್ಜನ ಸಕ್ತ, ಉಪಾರ್ಜನ ಅಂದ್ರೆ ಗಳಿಸೋದು. ನಿನ್ನತ್ರ ಹಣವನ್ನು ಗಳಿಸುವ ಶಕ್ತಿ ಎಲ್ಲಿವರೆಗೂ ಇರುತ್ತದೆಯೋ, ನಿನ್ನತ್ರ ಸಂಬಳವನ್ನು ತಂದುಕೊಳ್ಳುವ ಶಕ್ತಿ ಎಲ್ಲಿವರೆಗೂ ಇರುತ್ತದೆಯೋ, ಉಪಾರ್ಜನ ಸಕ್ತ ಆ ಒಂದು ಕೆಪ್ಯಾಸಿಟಿ ನಿನಗೆಲ್ಲಿವರೆಗಿದೆಯೋ ಅಲ್ಲಿವರೆಗೂ ನಿಜ ಪರಿವಾರೋ ರಕ್ತ. ರಕ್ತ ಸಂಬಂಧಿಗಳು ನಿನ್ನ ಸುತ್ತಮುತ್ತಲೂ ಯಾವತ್ತೂ ತಿರುಗಾಡ್ತಾ ಇರ್ತಾರೆ. ಯಾಕಂದರೆ ಏನು ತರ್ತಾನಿವ, ಜಬ್ ತಕ್ ಜೇಬ್ ಮೇ ಠಮ್ ಠನ್ ಗೋಪಾಲ್ ಹೈ ತೋ ಬಾಕಿ ಸಬ್ ಗೋಪಾಲ್ ಅಪನೆ ಆಪ್ ಪೀಚೆ ಪೀಚೆ ಪಿರ್ತೆ. ಹಿಂದಿಂದ ಯಾಕೆ ತಿರುಗುತ್ತಾರೆ ಅವರು, ಈ ಜೇಬನಾಗ ಇಟ್ಕೊಂಡಿರ್ತಾನೆ 100 rupees ನೋಟು, 500 rupees ನೋಟು, 2000 rupees ನೋಟ್ ಇಟ್ಕೊಂಡಿರ್ತಾನೆ. ಈ ನಡೀಲಿ ಹೋಗೋಣ ಹೋಟೆಲಿಗೆ, ನಡೀಲಿ ಹೋಗೋಣ ರೆಸ್ಟೋರೆಂಟಿಗೆ, ನಡೆಯೋ ಶಾಪಿಂಗ್ ಹೋಗೋಣ, ಎಲ್ಲ ಕೋರ ಹಣ ಇಟ್ಕೊಂಡಿರ್ತಾರೆ. ಅವ ಈ ಸಮ ನನಗೆಷ್ಟು ಫ್ರೆಂಡ್ಸ್ ಇದ್ದಾರೆ, ನನ್ನ ಹಿಂದಿಂದ ಯಾವಾಗಲೂ ಇರ್ತಾರೆ ನೋಡಿದ್ರ ಇವರೆಲ್ಲ ಎಲ್ಲ ಪರ್ಟಿಕಲ್ ಹಿಂದೆ ಎಲ್ಲ ಇದೆ ಎಲ್ಲ ನೋಡ್ರಿ. ಅಯ್ಯೋ ರಾಮ, ಹಾಂ ಹ್ಞೂ. ತಾವನ್ ನಿಜ ಪರಿವಾರೋ ರಕ್ತ, ಹೌದಾ? ಯಾವದ್ ವಿತ್ತ ಉಪಾರ್ಜನ ಸಕ್ತ ತಾವತ್ ನಿಜ ಪರಿವಾರೋ ರಕ್ತ. ಮತ್ತೇನು, ಪಶ್ಚಾತ್ ಜೀವತಿ ಜರ್ಜರ ದೇಹೇ. ಈಗ ದೇಹ ಶಿಥಿಲಾಗೋಯ್ತು, ಈಗ ಅವನಿಗೇನು ಉಪಾರ್ಜನ ಮಾಡ್ಲಿಕ್ಕೆ ಆಗೋದಿಲ್ಲ, ಅವನಿಗೇನು ಈಗ ಗಳಿಸ್ಲಿಕ್ಕೆ ಆಗೋದಿಲ್ಲ, ಆಲ್ಮೋಸ್ಟ್ ರಿಟೈರ್ಡ್ ಆಗಿಬಿಟ್ಟಾನೆ. ಈಗೆಷ್ಟು ಜನ ಅವನ ಹಿಂದಿರ್ತಾರೆ? ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ, ಮನೆಯೊಳಗೇಹೇ ಮನೆಯೊಳಗೆ ಅವ ಬಂದ ಯಾಕ ಇದ್ದ ಯಾಕ, ಕಾಫಿ ಕುಡಿದ್ಯಾ ಇಲ್ಲ ಚಹಾ ಕುಡಿದಿಲ್ಲ, ಒಬ್ಬನಾರ ಕೇಳ್ತಾನೆ, ಯಾವನು ಕೇಳಂಗಿಲ್ಲ. ಆಗಿನ ಕಾಲಕ್ಕೆ ಒಂದು ಚಂದ ಉದಾಹರಣೆ ಕೊಡ್ತಿದ್ದೆ, ಆವಾಗ ಬಜಕಿಂದ ಮಾತಾಡಿದ್ರು ಎಲ್ಲರೂ ಭಾರಿ ಆನಂದ ಪಡ್ತಾ ಇದ್ರು. ಆಗಿನ ಕಾಲದ ಎಕ್ಸಾಂಪಲ್ಸ್ ಹಂಗೆ ಇರ್ತಿದ್ವು, ಭಾಳ ಚಂದ ಇರ್ತಿದ್ವು. ಈಗೆಲ್ಲ ಬೈಸಿಕಲ್ಸ್ ಜಾಸ್ತಿ, ಯಾರ್ದ್ರ ಮನೆಯಲ್ಲಿ ಬೈಸಿಕಲ್ ಇತ್ತು ಅಂತಂದ್ರೆ ಒಂದು ಕಾರ್ ಕೊಂಡ್ಕೊಂಡಂಗೆ, ಅಷ್ಟು ಸಂತೋಷ. ಓಣಿ ಮಂದಿ ಕೂಡ ಅಷ್ಟು ಉತ್ಸಾಹ ತೋರಿಸೋದು, ಹೇ ಅವ್ರ ಮನೆಯಾಗ ರ್ಯಾಲಿ ಸೈಕಲ್ ಕೊಂಡ್ಕೊಂಡು, ಹರ್ಕ್ಯುಲಸ್ ಸೈಕಲ್ ಕೊಂಡು, ಹರ್ಕ್ಯುಲಸ್ಲಿ ಅಯ್ಯೋ ಅದು 24 inch ಇರಲಿ, ಅದು ಇಪ್ಪತ್ತೆರಡು ಇಂಚಲ್ಲಿ ಅದು ರ್ಯಾಲಿ ಕೊಂಡ್ಕೊಂಡಾರೆ ಇಪ್ಪತ್ತೆರಡು ಇಂಚಿದು. ಏನು ಚಂದ ಚಂದ ಮಾತಾಡ್ತಿದ್ರು, ಬಂದು ಬಂದು ಅದು ನೋಡೋದೇನು ಬೈಸಿಕಲ್ ಡೈನಮಿಟ್ ಅಂದ್ರೆ ತಿರುವಿದ್ದೆ ತಿರುವಿದ್ದು ಲೈಟ್ ಹಚ್ಚಿದ್ದೆ ಹಚ್ಚಿದ್ದು. ಆ ಕಾಲದ ಉದಾಹರಣೆ ಇದು. ಮನೆಯೊಳಗೆ ಬರ್ತಾನೆ, ಬಂದು ಶಪ್ಪ ಅಂತ ಬ್ಯಾಗ್ ಇಟ್ಟು ಕಾಲು ಚಾಚ್ಕೊಂಡು ಕೂರ್ತಾನೆ. ಅಪ್ಪ ಪಾಪಲ, ನೀವು ಎಷ್ಟು ಕೆಲಸ ಮಾಡ್ತೀರಪ್ಪ, ನೀವು ಭಾಳ ದುಡ್ದು ಬಂದಿರಲ್ಲ, ಆರಾಮ್ ತಗೊಳ್ರಿಪ್ಪ, ಆ ಬ್ಯಾಗ್ ನಾನು ಒಯ್ದಿಡ್ತೀನಿ ಅಂಥೇಳಿ. ಹಾಂ, ಮಗ ಬಂದು ಬ್ಯಾಗ್ ತೊಗೊಂಡು ಹೋಗಿ ಒಳಗಿಡ್ತಾನೆ. ಎರಡನೇ ಮಗ ಬರ್ತಾನೆ, ಅಪ್ಪ ನಾನು ಶೂಸ್ ತೆಗಿಲ್ಯಾ. ಇವನಿಗೆ ಆಶ್ಚರ್ಯ ಆಗ್ತದೆ, ಇಲ್ಲ ಇವರು ಏನರು ಎಷ್ಟು ಅಪ್ಪನ ಮೇಲೆ ಪ್ರೀತಿ ಬಂದದ ಇವತ್ತು. ಹಾಂ ತೆಗಿಯಪ್ಪ. ಆಮೇಲೆ ಕೊನೆ ಮಗು ಬರ್ತದೆ, ಅಪ್ಪ ನಾನೇನಾರ ಮಾಡಲಿ ಕಾಲು ಒತ್ತಲ್ಯ ನಿಂಗೆ ಅಂತ. ಹಿಂಗೆ ಹಿಂಗೆ ಹಿಂಗೆ, ಅಯ್ಯೋ ಪುಟ್ಟ ಎಷ್ಟು ಪ್ರೀತಿಯೋ ನಿನಗೆ ನನ್ನ ಮೇಲೆ ಅಂತ. ಆಮೇಲೆ ಆಕೆ ಬರ್ತಾಳೆ, ಸರಿಯೋ ಪಾಪ ಎಷ್ಟು ದುಡಿದು ಬಂದಾರ, ದಣದ ಬಂದಾರ, ಚಾ ಬಿಸ್ಕಿಟ್ ಚಾ ತಗೋತಾರೆ, ಸರಿ ತಗೊಳ್ರಿ, ಚಾ ಭಾಳ ಬಿಸಿ ಅದ, ನೋಡ್ಕೊಂಡು ತಗೊಳ್ರಿ, ಬಿಸ್ಕಿಟ್ ಸೇತಿ ಇಟ್ಟೇನೆ, ಮತ್ತು ಇನ್ನೊಂದೆರಡು ತಂದ್ಕೊಂಡ್ರೆ ತಂದು ಕೊಡ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಅವನು ಆ ಬಿಸ್ಕಿಟ್ ಚಾತ್ರ ತಾನು ತಗೊಂಡು ವಿಚಾರ ಮಾಡ್ತಾನೆ, ಯಾಕಪ್ಪ ಇವ್ರು ಇಷ್ಟು ಮಾಡ್ಲಿಕ್ಕತ್ತಾರೆ ಇವತ್ತು, ಹಾಂ ಕಾಲು ತೊಳ್ಕೋಗೋದ್ರೆ ಬಿಸಿ ಬಿಸಿ ನೀರು ಕಾಲು ತೊಳ್ಕೊಳಿಕ್ಕೆ, ಅಯ್ಯಪ್ಪ ಟಾವೆಲ್ ಕೈಯಾಗ ಹಿಡ್ಕೊಂಡಾಳೆ, ಏನಿದು ಆತಿಥ್ಯ ಇವತ್ತು ನನಗೆ ಇಷ್ಟೊಂದು ಅಂಥೇಳಿ. ಆಮೇಲೆ ನೆನಪಾಗ್ತದೆ ಅವ ಮೊದಲನೇ ಹುಡುಗ ಬರ್ತಾನೆ, ಅಪ್ಪ ನಾಳೆ ಮುಂದಿನ ವಾರ ಪ್ರವಾಸಕ್ಕೆ ಹೋಗ್ತಾರಂತ, ನಾಳೆ ಲಿಸ್ಟ್ ಕೊಡಬೇಕಂತ, 500 ರೂಪಾಯಿ ಅಡ್ವಾನ್ಸ್ ಕೇಳ್ಯಾರ, ಮತ್ತು ನನಗೆ ಪ್ರವಾಸಕ್ಕೆ ಕಳಿಸ್ತಿಲ್ಲೋ, ನಾಳೆ 500 ರೂಪಾಯಿ ಕೊಡ್ಬೇಕು ನನಗೆ, ಇವತ್ತು ಹೆಂಗೂ ಸಂಬಳ ಆಗ್ಯದ ಅಂತಾನೆ. ಹೌದಪ್ಪ ಸಂಬಳ ಆಗ್ಯದ, ನಿನಗೆ ಗೊತ್ತಾದ ಸಂಬಳ ಆಗ್ಯದ ಅಂತೇಳಿ, ಕೊಡ್ತೇನಪ್ಪ. ಆ ಎರಡನೇ ಹುಡುಗ ಬರ್ತಾನೆ, ಅಪ್ಪ ನನ್ನ ಬರ್ತ್ಡೇ ಗೊತ್ತದಲ್ಲ, ನಾಳೆ ಬಟ್ಟೆ ತಂದು ಕೊಡ್ಬೇಕಲ್ಲ ಹೊಸ ಬಟ್ಟೆ. ಓ ಹೌದಲ್ಲ ಸಂಬಳ ಆಗ್ಯದ ಇವತ್ತು ನನಗೆ, ಕೊಡ್ತೇನಪ್ಪ ತಂದು ಕೊಡ್ತೇನೆ, ನನಗೆ ಗೊತ್ತಾಯ್ತು ನೀ ಯಾಕೆ ಶೂಸ್ ತೆಗೆದಿ, ನೀ ಯಾಕೆ ಸಾಕ್ಸ್ ತೆಗೆದಿ, ನನಗೆಲ್ಲ ಗೊತ್ತಾಯ್ತು. ಅದು ಕೂಸು ಬರ್ತದೆ, ದಿವಸನೂ ಚಾಕ್ಲೇಟ್ ತರ್ತಿ, ಸಂಬಳದ ದಿವಸ ನನಗೆ ಎರಡು ಚಾಕ್ಲೇಟ್ ಕೊಡ್ತಿ, ಇವತ್ತೇನು ಒಂದು ಕೊಟ್ಟಿಲ್ಲ, ಇಲ್ಲ ತಂದೇನು ಪುಟ್ಟ ತಗೊಂಡು ಎರಡು ಚಾಕ್ಲೇಟು. ಹೋಗ್ರು ಪಾಪ ದಣಿವಾಗಿ ಬಂದಾರ, ಎಲ್ಲರನ್ನು ಹೊರಗೆ ತಬ್ಬುತ್ತಾಳೆ, ಎಲ್ಲ ಹುಡುಗರು ಹೊರಗೆ ಹೋಗ್ತಾರೆ, ಅಕ್ಕಿ ಬರ್ತಾಳೆ. ಅಕ್ಕಿ ಬಂದ್ಬಿಟ್ಟು ಏನ್ರಿ 6 ತಿಂಗಳಾಯ್ತು ಒಂದು ನೈಲಕ್ ಸೀರೆ ತಂದು ಕೊಡು ಅಂತ ಹೇಳಿ, ಎಷ್ಟು ನಿಮಗೆ ಹೇಳಿದ್ರು ಇಷ್ಟ ಬುದ್ಧಿ ನಿಮಗೆ, ಒಂದು ನೈಲಕ್ ಸೀರೆ ತಂದು ಕೊಡ್ಲಿಕ್ಕೆ ಆಗೋದಿಲ್ಲ, ಹೆಂಗೆ ಇವತ್ತು ಸಂಬಳ ಆಗ್ಯದೆ ಒಂದು ನೈಲಕ್ ಸೀರೆ. ಓಹೋ ಚಾ ಬಿಸ್ಕಿಟ್ ಯಾಕೆ ಸಿಕ್ತು ಅಂತ ಈಗ ಗೊತ್ತಾಯ್ತು ನನಗೆ, ದಿವಸ ಬಿದ್ಯಾ ಬಂದ್ಯಾ ಸತ್ಯ ಅಂತ ಯಾರು ಕೇಳೋದಿಲ್ಲ, ಇವತ್ತು ಚಾ ಬಿಸ್ಕಿಟ್ ಈಗ ಹೇಳ್ರಿ. ಇವರೆಲ್ಲ ಸಂಬಳದ ಕೊನೆ ಅಂದರೆ ತಿಂಗಳದ ಕೊನೆಗೆ ಏನು ಮಾಡ್ತಾರೆ ಇವರೆಲ್ಲ, ಬರ್ತಾರೆ ಒಬ್ಬರೇ ಬಿಡು ರಿಟೈರ್ಮೆಂಟ್ ಬಿಟ್ಬಿಡು ಆಮೇಲೆ ವಿಚಾರ ಮಾಡೋಣಂತೆ, ತಿಂಗಳದ ಪ್ರಾರಂಭಕ್ಕೇನು ಬೆನ್ನು ಬಿದ್ದಿರ್ತಾರೆ, ತಿಂಗಳ ಕೊನೆಗೆ ಯಾರೂ ಇರೋದಿಲ್ಲ, ಎಲ್ಲ ದೂರ ಸರಿದು ಬಿಟ್ಟಿರ್ತಾರೆ. ಆ್ಯಪ್ಪ ಹಾಂ ನೋಡ್ಕೊಂಡು ಕೂತ್ಬಿಡ್ತಾರೆ ಟಿ ವಿ, ಆ್ಯಪ್ ಬಂದ ಒಬ್ಬರಾರೆ ಯಾಕೆ ಅವ್ರಿಗೆ ಗೊತ್ತದೆ ಏನ ಅಲ್ಲ ಏನಿಲ್ಲ ಆಗಿನ ಕಾಲಕ್ಕೆ ಇವೆಲ್ಲ ಕತೆಗಳು ಭಾರಿ ರಿಯಾಲಿಟಿ, ಮತ್ತು ಜನ ಇಷ್ಟು ಆನಂದಿಸ್ತಿದ್ರು ಭಾರಿ ಆನಂದಿಸ್ತಿದ್ರು. ಈಗ ಏನು ಸ್ವಾಮೀಜಿ ಮಾತಾಡ್ತಾರೆ, ಯಾ ಹಣ ಜೇಬಿನಾಗಿನ ಹಣ ಎಲ್ಲ ಪ್ಲಾಸ್ಟಿಕ್ ಕಾರ್ಡ್ ಅವ ನಮ್ಮ ಹತ್ರ, ಇದು ಯಾ ಕ್ರೆಡಿಟ್ ಕಾರ್ಡು ಎ ಟಿ ಎಮ್ ಕಾರ್ಡ್ ಅವ, ಇವೇನು ಹಣ ಮಾತಾಡ್ತಾರೆ, ಯಾಕೆ ಬೇಕು ಈಗ ಹೋಗಿ ತಕೊಂಬರ್ತೀನಿ, ಸಂಬಳ ಆಗಬೇಕಂತ ಏನು ನಿಯಮಿಲ್ಲ ಅನ್ನುವಂತಹ ಈ ಕಾಲದೊಳಗೆ ಈ ಉದಾಹರಣೆಗಳ ಏನಾಗ್ತಾವ್ರಿ, ಸರಿ ಬರುದಿಲ್ರಿ, ಇಲ್ಲೇ ಕರ್ತಾಗ್ತದೆ ನೋಡ್ರಿ. ನಾವು ಒಬ್ಬನೇ ಹೇಳ್ಕೋತ ಆನಂದ ಪಡ್ತಾ ಇದ್ದೇನೆ ಅಷ್ಟೇ, ವಿರಾ ನಿಮ್ಮ ಮುಖ ಆ ಚಿತ್ರ ನಾ ಕೊಟ್ಟೆ ಅಂತ ಒಂದು ಸ್ವಲ್ಪ ನಕ್ರಿ ನೀವು, ಹಳೆ ಚಿತ್ರ ಕೊಟ್ಟೆ ಸೋ ಮಚ್ ಚೇಂಜ್ ಸೊಸೈಟಿ ಸೋ ಫಾಸ್ಟ್, ಇಷ್ಟು ವೇಗವಾಗಿ ಬದಲಾಗ್ಬಿಟ್ಟಿದೆ ಅಂದರೆ ಇಷ್ಟು ವೇಗ ನಾವು ಅಂದ್ಕೊಂಡಿರಲಿಲ್ಲ, 10 ವರ್ಷದಿಂದ ನಾವು ಅಂದ್ಕೊಂಡೇ ಇರಲಿಲ್ಲ ಈ ಬದಲಾವಣೆ ಬರ್ತದೆ ಭಾರಿ ಫಾಸ್ಟ್. ಭಾರಿ ಆಶ್ಚರ್ಯ. ಸೊ ಯಾವತ್ ವಿತ್ತ ಉಪಾರ್ಜನ ಶಕ್ತ ತಾವತ್ ನಿಜ ಪರಿವಾರೋ ರಕ್ತ ಪಶ್ಚಾತ್ ಜೀವತಿ ಜರ್ಜರ ದೇಹೆ ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೆ ಗೇಹೆ ನ ಪೃಚ್ಛತಿ. ಯಾವನು ಮನೆಯೊಳಗೆ ಕೇಳೋದಿಲ್ಲೋ, ಯಾವನು ಕೇಳೋದಿಲ್ಲ. ಅವ್ರಿಗೆ ಗೊತ್ತಾಗ್ಬೇಕಷ್ಟ, ಏನೇ ಎ ಟಿ ಎಂ ಒಳಗೆ ಏನಿಲ್ಲ ಅಂತ ಗೊತ್ತಾಗಬೇಕು ಅವ್ರಿಗೆ. ಈ ಉದಾಹರಣೆ ಕೊಡ್ಬೇಕು ಈಗಷ್ಟೇ. ನಿನ್ನ ಅಕೌಂಟ್ನಾಗ ಎ ಟಿ ಎಂ ಅಕೌಂಟ್ನಾಗ ಏನು ಇಲ್ಲ ಅಂತ ಗೊತ್ತಾಯ್ತು ಅಂತಂದ್ರೆ ಒಬ್ಬರು ಬರ್ತಾನೆ ನನ್ನ ಹತ್ರ, ಏನು ವಾಪಸ್ ನಮ್ಮ ಜೇಬಿಗೆ ಕತ್ತರಿ ಹಾಕೋಣ, ಬೇಡಬೇಡವ ಕಂತ್ರಿ ಮನುಷ್ಯ ಬೇಡವ ಅಂತ ಹೊರಟು ಬಿಡ್ತಾರೆ. ಕೋಪಿ ನ ಪೃಚ್ಛತಿಗೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕುರುಂ ಕರಣೆ ಭಜ ಗೋವಿಂದಂ ಭಜ ಗೋವಿಂದ ಗೋವಿಂದಂ ಭಜ ಮೂಢಮತೆ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಓಂ ಅದೇ ಇದೇ ಅದೇ ತಾಳ ಹಾಕ ಸ್ವಲ್ಪ ಧ್ವನಿ ಕೊಡೋದು. ನನ್ನ ಪಿಚ್ ಅದೇ ಅಂತ ಕಾಣಿಸ್ತಾ ಮೋಸ್ಟ್ಲಿ ಕೊಡು ಜೋರೆ. ಹಾಂ.